ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ, ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ, ಈ ಕುರಿತು ಬೆಂಗಳೂರು ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಐ.ಎನ್. ದೊರೆಯಪ್ಪಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಯಾಕೋ 2 ದಿನದಿಂದ ಮೈಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ. ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ. ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವ್ ಯಾಕ್ರಿ ಎದುರಿಸ್ತೀರಾ? ಇದೆಲ್ಲ 1-2 ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು, ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಹಾಯ್ ಆಂಟಿ, ಹೇಗಿದ್ದೀರಾ? ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕ್ಸಿದ್ರಾ? ನಾನು ಮನೇಲಿ ಇರ್ತೀನಿ ಪುಟ್ಟಿ. ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಏನೂ ಆಗಿಲ್ಲ, ಅದಕ್ಕೆ ಸೆಕೆಂಡ್ ಡೋಸ್ ಹಾಕ್ಸಿಲ್ಲ. ಅಯ್ಯೋ ಆಂಟಿ, ಹಾಗ್ ಮಾಡಬಾರ್ದು. ನೀವು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ನೀವು ನಾವು ಇಬ್ರು ಸುರಕ್ಷಿತ. ನಡೀರಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗಿ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ತೀನಿ. 2 ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೆ 2ನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5,833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕೋ 2 ದಿನದಿಂದ ಮೈಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ. ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ. ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವ್ ಯಾಕ್ರಿ ಎದುರಿಸ್ತೀರಾ? ಇದೆಲ್ಲ 1-2 ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು, ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೆಳಿಗ್ಗೆ ಎಲ್ಲಿ ಹೋಗ್ತೀಯಾ? ಓ, ಅದಾ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದು ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏ, ನೆಕ್ಸ್ಟ್ ವೀಕ್ ಶಾರ್ಟ್ ಟ್ರಿಪ್ ಹೋಗಣ್ವಾ? ಹೇಗಿದ್ರು 2 ಡೋಸ್ ವ್ಯಾಕ್ಸಿನ್ ಆಗಿದೆ, ಇನ್ಯಾಕೆ ಭಯ? ಹೌದಮ್ಮ, ನಿನಗೆ ನನಗೆ ಏನು ಆಗದೆ ಇರಬಹುದು, ಆದ್ರೆ ಇನ್ನು ವ್ಯಾಕ್ಸಿನ್ ತಗೊಳ್ದೇ ಇರೋರ್ ಗತಿ ಏನು, ಅವ್ರ ಬಗ್ಗೆ ಯೋಚಿಸು. ಓ, ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್. ಇನ್ 2 ದಿನಾನು ಯಾರ್ಯಾರು ವ್ಯಾಕ್ಸಿನ್ ಹಾಕಿಲ್ವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸೋಣ, ಏನಂತೀಯ? ಶಬಾಷ್, ಇದಪ್ಪ ಜಾಣತನ. ಅಂದ್ರೆ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಅನವಶ್ಯಕವಾಗಿ ಹೊರಗೆ ಸುತ್ತಾಡಬೇಡಿ. ಸೋಂಕಿನ ಬಗ್ಗೆ ಜಾಗೃತಿಯಿಂದಿರಿ. ಎಲ್ಲರನ್ನೂ ಲಸಿಕೆ ಪಡೆಯುವಂತೆ ಪ್ರೇರೇಪಿಸಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ನೆಕ್ಸ್ಟ್ ವೀಕ್ ಶಾರ್ಟ್ ಟ್ರಿಪ್ ಹೋಗಣವಾ? ಹೇಗಿದ್ರು 2 ಡೋಸ್ ವ್ಯಾಕ್ಸಿನ್ ಆಗಿದೆ, ಇನ್ಯಾಕೆ ಭಯ? ಹೌದಮ್ಮ, ನಿನಗೆ ನನಗೆ ಏನು ಆಗದೇ ಇರಬಹುದು, ಆದ್ರೆ ಇನ್ನು ವ್ಯಾಕ್ಸಿನ್ ತಗೊಳ್ದೇ ಇರೋರ್ ಗತಿ ಏನು, ಅವ್ರ ಬಗ್ಗೆ ಯೋಚಿಸು. ಓ, ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್. ಇನ್ 2 ದಿನಾನು ಯಾರ್ಯಾರು ವ್ಯಾಕ್ಸಿನ್ ಹಾಕಿಲ್ವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸೋಣ, ಏನಂತೀಯ? ಶಬಾಷ್, ಇದಪ್ಪ ಜಾಣ್ತನ ಅಂದ್ರೆ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಅನವಶ್ಯಕವಾಗಿ ಹೊರಗೆ ಸುತ್ತಾಡಬೇಡಿ. ಸೋಂಕಿನ ಬಗ್ಗೆ ಜಾಗೃತಿಯಿಂದಿರಿ. ಎಲ್ಲರನ್ನೂ ಲಸಿಕೆ ಪಡೆಯುವಂತೆ ಪ್ರೇರೇಪಿಸಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಬೆಂಗಳೂರು ಹೆಸರಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ನಿವೃತ್ತ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಐಎನ್ ದೊರೆಯಪ್ಪಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸಿದ್ದಾರೆ ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ದೊರೆಯಪ್ಪಗೌಡ ಅವರೇ. ನಮಸ್ಕಾರ ಜಗದೀಶ್ ಅವರೇ. ದ್ರಾಕ್ಷಿ ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಇದನ್ನು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾರೆ. ದ್ರಾಕ್ಷಿ ಹಣ್ಣಲ್ಲಿ ಸಾಕಷ್ಟು ಒಳ್ಳೆಯ ಪೋಷಕಾಂಶಗಳಿದ್ದಾವೆ ಮತ್ತು ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸ್ಬೋದು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಈ ಒಂದು ವಿಚಾರದ ಬಗ್ಗೆನೇ ತಾವು ಇವತ್ತು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ದ್ರಾಕ್ಷಿಯನ್ನು ಒಂದು ಆರೋಗ್ಯಕರ ಹಣ್ಣು ಅಂತ ಕರೀತಾರೆ, ಇದಕ್ಕೆ ಕಾರಣಗಳೇನು ಅಂತೀರಿ? ನೋಡಿ, ದ್ರಾಕ್ಷಿ ತಿನ್ನಲು ಮಾತ್ರ ಸ್ವಾದಿಷ್ಟ ಆಗಿರಲ್ಲ, ಅದ್ರ ಜೊತೆಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ಗಳು ಮತ್ತು ಖನಿಜಗಳು ಇದಾವೆ. ಇದರ ಜೊತೆಗೆ ಸಾಕಷ್ಟು ಔಷಧೀಯ ಗುಣಗಳು ಸಹ ಇರ್ತವೆ. ಸೊ ಹಾಗಾಗಿ ಈ ದ್ರಾಕ್ಷಿಯನ್ನು ನ್ಯಾಚುರಲ್ ಥೆರಪಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಸಹ ಉಪಯೋಗಿಸ್ತವೆ. ಇದರ ಜೊತೆಗೆ ಇದರಲ್ಲಿ ನಾವು ಇತ್ತೀಚೆಗೆ ಹೆಚ್ಚು ಕೇಳುವಂಥ ಆಂಟಿ ಆಕ್ಸಿಡೆಂಟ್ ಏನಂತ ಹೇಳ್ತೀವಿ, ಸೊ ಅದರಲ್ಲಿ ಮುಖ್ಯವಾಗಿ ಫ್ಲೇವನಾಯ್ಡ್ಸ್ ಅನ್ನೋ ಒಂದು ಕಾಂಪನೆಂಟು ದ್ರಾಕ್ಷಿಯಲ್ಲಿ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಇದು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ತುಂಬ ಒಳ್ಳೆಯದಾದಂಥ ಹಣ್ಣಾಗಿರುತ್ತದೆ. ಅಂದರೆ ಈ ದ್ರಾಕ್ಷಿ ಹಣ್ಣಲ್ಲಿರುವಂಥ ಮುಖ್ಯ ಪೋಷಕಾಂಶಗಳು ಯಾವ್ಯಾವು ಅಂತೀರಿ? ಹಾಂ ನೋಡಿ, ದ್ರಾಕ್ಷಿ ಹಣ್ಣಲ್ಲಿ ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟು, ಪ್ರೋಟೀನು ಅಲ್ಲದೆ ಈ ಡಯಟ್ರಿ ಫೈಬರ್ ಅಂತ ಏನು ಹೇಳ್ತೀವಿ ಅದು, ಆಮೇಲೆ ಫೋಲೇಟ್ಸು, ನಿಯಾಸಿನ್ನು, ಪೆಂಥೋನಿಕ್ ಆ್ಯಸಿಡ್ಡು, ಪೈರಿಡಾಕ್ಸಿನ್ನು, ರೈಬೋಪ್ಲೇವಿನ್ನು, ಥಯಮಿನ್ನು, ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಇ, ವೈಟಮಿನ್ ಕೆ, ಅದಲ್ಲದೆ ಖನಿಜಗಳು ಅಂತ ಏನು ಹೇಳ್ತೀವಿ ಅದರಲ್ಲಿ ಮುಖ್ಯವಾಗಿ ಸೋಡಿಯಮ್, ಪೊಟಾಸಿಯಮ್, ಕ್ಯಾಲ್ಸಿಯಮ್, ಪೆಪ್ಪರ್, ಕಾಪರ್, ಐರನ್, ಮೆಗ್ನೀಷಿಯಮ್, ಮ್ಯಾಂಗನೀಸ್, ಜಿಂಕ್. ಇದ್ರ ಜೊತೆಗೆ ನಾವು ಫೈಟೋನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಮುಖ್ಯವಾಗಿ ಕೆರೋಟಿನ್ ಎ, ಕೆರೋಟಿನ್ ಬಿ ಹಾಗೂ ಕ್ರಿಪ್ಟೋಕ್ಸಾಂಥಿನ್ ಬಿ, ಲೂಟಿನ್, ಈ ಎಲ್ಲ ಪೋಷಕಾಂಶಗಳು ಸಹ ಇರ್ತವೆ. ಸೊ ಹಾಗಾಗಿ ಇದು ನಮ್ಮ ದೇಹಕ್ಕೆ ತುಂಬ ಅನುಕೂಲ. ಸೊ ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಎಲ್ಲ ಪೋಷಕಾಂಶಗಳಿಂದಾಗಿ ಅದು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿ ಕೊಡುತ್ತೆ. ಸೊ ಮತ್ತೆ ಅಸ್ತಮಾ ಮತ್ತು ಮೈಗ್ರೇನ್ ತೊಂದರೆಯಿಂದ ಬಳ್ಳೋರಿಗೆ ಉಪಶಮನ ಪಡೆಯಲು ಸಹಾಯ ಆಗುತ್ತೆ. ಜೊತೆಗೆ ಮೆದುಳಿನ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತೆ, ಮೂಳೆ ಗಟ್ಟಿಗೊಳ್ಳಲು ಸಹಾಯಕ ಆಗುತ್ತೆ. ಸೊ ಕ್ಯಾನ್ಸರ್ ಸಂಬಂಧಿತ ಬಾಧೆಗಳನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಮಲಬದ್ಧತೆ ಉಪಶಮನಕ್ಕೂ ಸಹ ತುಂಬ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಹಣ್ಣು ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಕೂಡ ಇದಾವೆ ಅನ್ನಂಗಾಯ್ತು. ಹೌದು ಹೌದು. ಇನ್ನು ಮುಖ್ಯವಾಗಿ ನಾವು ಈಗ ಬಣ್ಣ ಇರುವಂತ ದ್ರಾಕ್ಷಿಯನ್ನು ನೋಡ್ತೇವೆ ಮತ್ತೆ ಬಣ್ಣ ಇಲ್ಲದೆ ಇರುವಂತ ದ್ರಾಕ್ಷಿಯನ್ನು ಕೂಡ ನಾವು ನೋಡ್ತೇವೆ. ಇವುಗಳಲ್ಲಿ ಪೋಷಕಾಂಶದಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತೆ? ಖಂಡಿತವಾಗಿಯೂ. ಈಗ ನೋಡಿ ಏನು ಬಣ್ಣ ಇರುತ್ತೆ ದ್ರಾಕ್ಷಿಯಲ್ಲಿ, ಅದರಲ್ಲಿ ಆಂಥೋಸಿಯಾನಿನ್ ಅಂತ ಒಂದು ಕಲರಿಂಗ್ ಪಿಗ್ಮೆಂಟ್ ಇರುತ್ತೆ. ಸೊ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೊ ಈ ಒಂದು ಬಣ್ಣ ಇರೋಂಥ ದ್ರಾಕ್ಷಿ, ಸೊ ಬಣ್ಣ ಇಲ್ಲದ ದ್ರಾಕ್ಷಿಗಿಂತ ಆರೋಗ್ಯಕ್ಕೆ ಹೆಚ್ಚು ಅನುಕೂಲಕರ ಅಂತ ಖಂಡಿತವಾಗಿ ಹೇಳ್ಬೋದು. ಅದೊಂದು ಒಂದು ಮುಖ್ಯವಾದ ಅಂಶ ಅಂತ ನಾವು ಪರಿಗಣಿಸಬಹುದು. ಹೌದು ಹೌದು. ಇನ್ನು ಮುಖ್ಯವಾಗಿ ಈಗ ನಮ್ಮ ದ್ರಾಕ್ಷಿ ಕೊಯ್ಲಿನ ಸಂದರ್ಭದಲ್ಲಿ ಸಾಕಷ್ಟು ದ್ರಾಕ್ಷಿ ನಮಗೆ ಲಭ್ಯವಾಗುತ್ತೆ. ಹೌದು. ಇದನ್ನ ಹೆಚ್ಚು ದಿನ ಶೇಖರಣೆ ಮಾಡೋದಕ್ಕೆ ಏನ್ ಮಾಡಬಹುದು ಅಂತೀರಿ? ಈಗ ಮೊದಲನೆಯದಾಗಿ ಒಂದು ಅದು ನಮಗೆ ಫೆಸಿಲಿಟೀಸ್ ಇದ್ರೆ ಒಂದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಬಹುದು. ಈ ದ್ರಾಕ್ಷಿಯನ್ನ ಸಾಮಾನ್ಯವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೊಯ್ಲು ಮಾಡಿದ ನಂತರ ಆದಷ್ಟು ಕಡಿಮೆ ಸಮಯದಲ್ಲಿ ಅದನ್ನ ಫ್ರೀ ಕೂಲಿಂಗ್ ಮಾಡಬೇಕು. ಅಂದ್ರೆ ಅದರ ಫೀಲ್ಡ್ ಅಲ್ಲಿ ಏನ್ ಟೆಂಪರೇಚರ್ ಇರುತ್ತೆ ಅದನ್ನ 4.4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಗೆ ತರಬೇಕು. ಸೊ ಅದಾದ ನಂತರ ಮುಂದೆ ಅದನ್ನ 0 ಡಿಗ್ರಿ ಉಷ್ಣಾಂಶದಲ್ಲಿ ಜೊತೆಗೆ 97-96% ತೇವಾಂಶ ಇರಬೇಕು. ಸೊ ಇಂಥ ಒಂದು ತಾಪಮಾನದಲ್ಲಿ ಶೇಖರಣೆ ಮಾಡಿಡಬೇಕು. ಸೊ ಈ ಥರ ಒಂದು ತಾಪಮಾನದಲ್ಲಿ ಶೇಖರಣೆ ಮಾಡಿದರೆ ಸುಮಾರು 40-45 ದಿನಗಳವರೆಗೆ ದ್ರಾಕ್ಷಿ ಕೆಡದಂಗೆ ನಾವು ಶೇಖರಣೆ ಮಾಡಿ ಇಟ್ಕೊಳ್ಬಹುದು. ಸೊ ಇದು ಒಂದು ವಿಧಾನ. ಇದಲ್ಲದೆ ಇದಕ್ಕಿಂತ ಹೆಚ್ಚು ಕಾಲ ನಾವು ಅದನ್ನು ಶೇಖರಣೆ ಮಾಡಬೇಕು ಅಂದರೆ ಅದನ್ನು ಸೂಕ್ತವಾದ ಮೌಲ್ಯವರ್ಧಿತ ಪದಾರ್ಥಗಳಾಗಿ ಪರಿವರ್ತಿಸಿ ಆ ನಂತರ ಅದನ್ನು ನಾವು ಶೇಖರಣೆ ಮಾಡಿ 9-12 ತಿಂಗಳವರೆಗೂ ಅಂದರೆ ಮುಂದಿನ ಸೀಸನ್ ದ್ರಾಕ್ಷಿ ಬರೋವರೆಗೂ ಅದನ್ನು ನಾವು ಈ ಒಂದು ಸಂಸ್ಕರಿತ ಪದಾರ್ಥದ ರೂಪದಲ್ಲಿ ನಾವು ಶೇಖರಣೆ ಮಾಡಿಕೊಳ್ಬೋದು. ಅಂದರೆ ಶೇಖರಣೆ ಮಾಡೋದಕ್ಕೆ ಸೂಕ್ತವಾದಂಥ ತಳಿಗಳು ಯಾವ್ಯಾವು ಅಂತೀರಿ? ಇದರಲ್ಲಿ ಒಂದೊಂದು ಪದಾರ್ಥಕ್ಕೆ ಒಂದೊಂದು ಥರದ ತಳಿಗಳಿರ್ತವೆ. ಉದಾಹರಣೆಗೆ ಈಗ ನಾವು ಒಣ ದ್ರಾಕ್ಷಿ ಮಾಡಬೇಕು ಅಂದರೆ ಬೀಜರಹಿತ ದ್ರಾಕ್ಷಿಯನ್ನು ಉಪಯೋಗಿಸ್ಬೇಕು. ಅದರಲ್ಲಿ ಮುಖ್ಯವಾಗಿ ಹೆಚ್ಚಾಗಿ ಥಾಮ್ಸನ್ ಸೀಡ್ಲೆಸ್ನ ಉಪಯೋಗಿಸ್ತೀವಿ. ಸೊ ಅದರ ಜೊತೆಗೆ ಬೀಜ ಇರುವಂಥ ದ್ರಾಕ್ಷಿಯನ್ನು ಸಹ ಒಣಗಿಸ್ಬೋದು. ಸೊ ಅದನ್ನು ಹೆಚ್ಚಾಗಿ ನಾವು ಈಗ ಮೊನಕ ಅಂತ ಕರಿತೀವಿ. ಸೊ ಅದನ್ನು ಹೆಚ್ಚಾಗಿ ಆಯುರ್ವೇದಿಕ್ ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ. ಸೊ ಇದಲ್ದಲ್ಲ ಏನು ಕಲರ್ಡ್ ಗ್ರೇಪ್ಸ್ ಇದೆ, ಬೆಂಗಳೂರು ಬ್ಲೂ ಆಗಲಿ ಅಥವಾ ಅರ್ಕ ಕಂಚನ್ ಈ ಥರದ ವೆರೈಟಿಗಳನ್ನು ಜ್ಯೂಸ್ ಮಾಡಲಿಕ್ಕೆ ಹೆಚ್ಚಾಗಿ ಉಪಯೋಗಿಸಬಹುದಾಗಿರುತ್ತೆ. ಅಂದರೆ ಮುಖ್ಯವಾಗಿ ನಾವು ದ್ರಾಕ್ಷಿಯಿಂದ ಯಾವ್ಯಾವ ಈ ಸಂಸ್ಕರಿತ ಪದಾರ್ಥಗಳನ್ನು ತಯಾರು ಮಾಡ್ಕೋಬಹುದು ಅಂತೀರಿ? ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಏನು ದ್ರಾಕ್ಷಿಯನ್ನು ಬೆಳಿತೀವಿ ಅದರದಲ್ಲಿ ಹೆಚ್ಚು ಪ್ರಮಾಣ ಈಗ ಫ್ರೆಶ್ ಗ್ರೇಪ್ಸ್ ಅಥವಾ ಟೇಬಲ್ ಗ್ರೇಪ್ಸ್ ಆಗಿ ಉಪಯೋಗಿಸ್ತೀವಿ. ಅಂದ್ರೆ ತಾಜಾ ರೂಪದಲ್ಲೇ ಹೌದು ತಾಜಾ ರೂಪದಲ್ಲೇ ಉಪಯೋಗಿಸ್ತೀವಿ. ಸೊ ಅದನ್ನು ನಾವು ಮೌಲ್ಯವರ್ಧಿತ ಪದಾರ್ಥಗಳಾಗಿ ಬೇರೆ ಬೇರೆ ಥರದಾಗಿ ನಾವು ಮಾಡಿಕೊಂಡು ಶೇಖರಣೆ ಮಾಡಬಹುದು. ಸೊ ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಮೊದಲನೇದು ವೈನ್, ಎರಡನೇದು ಬಂದುಬಿಟ್ಟು ಈ ದ್ರಾಕ್ಷಿಯನ್ನು ಕ್ಯಾನಿಂಗ್ ಮಾಡಿ ಡಬ್ಬದಲ್ಲಿ ಶೇಖರಣೆ ಮಾಡ್ಬೋದು. ಕ್ಯಾನ್ ಮಾಡಿ ಟಿನ್ನ ಡಬ್ಬದಲ್ಲಿ ಅಥವಾ ಗ್ಲಾಸ್ ಬಾಟ್ಲಲ್ಲಿ ಶೇಖರಣೆ ಮಾಡಬಹುದು. ಅದಲ್ಲದೆ ಅದು ಗ್ರೇಪ್ನಿಂದ ಪಾನೀಯ ಅಥವಾ ಜ್ಯೂಸ್ ಮಾಡಬಹುದು, ಜೆಲ್ಲಿ ಮಾಡಬಹುದು, ಜ್ಯಾಮ್ ಮಾಡಬಹುದು. ಅದಲ್ಲದೆ ಇನ್ನೊಂದು ಮುಖ್ಯ ಅಂಶ ನಮಗೆ ಏನಪ್ಪ ಅಷ್ಟು ಎಲ್ಲರಿಗೂ ಗೊತ್ತಿಲ್ಲದೆ ಇದ್ದು ಏನಪ್ಪ ಅಂದರೆ ಈ ದ್ರಾಕ್ಷಿ ಬೀಜದಲ್ಲಿ ನಾನು ಏನು ಆ್ಯಂಟಿ ಆಕ್ಸಿಡೆಂಟ್ ಅಂತ ಮೊದಲೇ ಹೇಳಿದೆ ಅದು ಈ ಜ್ಯೂಸಿನಲ್ಲಿ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ಸ್ ಈ ಬೀಜ ಮತ್ತು ಸಿಪ್ಪೆಯಲ್ಲಿರುತ್ತೆ. ಸೊ ಹಾಗಾಗಿ ನಾವು ದ್ರಾಕ್ಷಿಯನ್ನು ತಿನ್ನುವಾಗ ಸಿಪ್ಪೆಯನ್ನು ಬಿಸಾಕಬಾರ್ದು, ಸಿಪ್ಪೆ ಜೊತೆ ತಿನ್ನಬೇಕು. ಸೊ ಬಟ್ ಬೀಜ ಹಾರ್ಡ್ ಇದ್ದಿದ್ರೆ ತಿನ್ನಕ್ಕಾಗಲ್ಲ. ಸೊ ಬಟ್ ಅದನ್ನೇ ಬೀಜಗಳನ್ನು ಒಣಗಿಸ್ಬಿಟ್ಟು ಅದರಿಂದ ಈ ಆ್ಯಂಟಿ ಆಕ್ಸಿಡೆಂಟ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಅದಲ್ಲದೆ ಬೀಜದಿಂದ ಎಣ್ಣೆ ಸಹ ತಯಾರಿಸ್ಬೋದು. ಈ ಮತ್ತೆ ದ್ರಾಕ್ಷಿಯನ್ನು ವೈನು ಅಥವಾ ಜ್ಯೂಸ್ ಮಾಡಲಿಕ್ಕಾಗಿ ಅದನ್ನು ನಾವು ಕ್ರಶ್ ಮಾಡಿದಾಗ ಉಳಿಯೋ ಅಂತ ಸಿಪ್ಪೆಯಿಂದ ವಿನೆಗರ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಟ್ಯಾನಿನ್ ಬೀಜದಿಂದ. ಹೀಗೆ ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ದ್ರಾಕ್ಷಿಯಿಂದ ತಯಾರಿಸ್ಕೊಳ್ಬೋದು. ಸಾಮಾನ್ಯವಾಗಿ ನಮ್ಮಲ್ಲಿ ಒಣ ದ್ರಾಕ್ಷಿಯನ್ನು ಸಾಕಷ್ಟು ಜನ ರೈತರು ತಯಾರು ಮಾಡಿ ಅದನ್ನು ನಾವು ಮಾರಾಟ ಮಾಡ್ಬೋದು, ನಮ್ಮ ಆಂತರಿಕ ಬಳಕೆಗೂ ಬಳಸ್ಕೋಬಹುದು, ಜೊತೆಗೆ ರಫ್ತನ್ನು ಕೂಡ ಇವತ್ತು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಸರಳವಾಗಿ ತಯಾರಿಸಬಹುದಾದಂತ ಒಂದು ಈ ದ್ರಾಕ್ಷಿ ಸಂಸ್ಕರಿತ ಪದಾರ್ಥದ ಬಗ್ಗೆ ಪರಿಚಯ ಮಾಡಿಕೊಡ್ತೀರ? ಖಂಡಿತವಾಗಿ. ಈಗ ಒಣ ದ್ರಾಕ್ಷಿ ಅಂತ ಹೇಳ್ತಿದ್ದು, ನಾವು ಮೊದಲು ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಮಾಣದ ಒಣ ದ್ರಾಕ್ಷಿ ತಯಾರಾಗ್ತಾ ಇರಲಿಲ್ಲ. ಸೊ ನಾವು ಆಸ್ಟ್ರೇಲಿಯಾ ಅಥವಾ ಆಫ್ಘಾನಿಸ್ತಾನದಿಂದ ಇದನ್ನ ಇಂಪೋರ್ಟ್ ಮಾಡಿಕೊಂಡು ಬಳಸ್ಕೊಳ್ತಾ ಇದ್ವಿ. ಹೌದು ಹೌದು, ಆಮದು ಮಾಡಿಕೊಂಡು ಬಳಸ್ಕೊಳ್ತಾ ಇದ್ದೀವಿ. ಈಗ ನಮ್ಮ ದೇಶದಲ್ಲೇ ಸಾಕಷ್ಟು ಪ್ರಮಾಣದ ಒಣ ದ್ರಾಕ್ಷಿಯನ್ನು ರೈತರುಗಳೇ ಅಥವಾ ಬೇರೆ ಉದ್ದಿಮೆಯಾಗಿ ಸಹ ಮಾಡ್ತಾ ಇದ್ದಾರೆ. ಸೊ ಇದಕ್ಕಾಗಿ ಸಾಮಾನ್ಯವಾಗಿ ಬೀಜರಹಿತ ದ್ರಾಕ್ಷಿಯನ್ನೇ ಉಪಯೋಗಿಸ್ತೀವಿ. ಸೊ ಇದನ್ನ ಬಿಟ್ಟರೆ ಸೊ ನಾವು ಮನೆಯಲ್ಲೇ ಸರಳವಾಗಿ ಒಂದು ಸಂಸ್ಕರಿತ ಪದಾರ್ಥನ ಮಾಡ್ಕೊಳ್ಬಹುದು ಅಂದ್ರೆ ಅದು ದ್ರಾಕ್ಷಿಯಿಂದ ಮಾಡಬಹುದಾದ ಪಾನೀಯ. ದ್ರಾಕ್ಷಿಯ ಸ್ಕ್ವಾಶ್ ಅಂತ ಏನು ಹೇಳ್ತೀವಿ ಅಥವಾ ಪಾನೀಯ ಅಂತ ಹೇಳ್ತೀವಲ್ಲ, ಇದನ್ನ ನಾವು ತುಂಬಾ ಸರಳವಾಗಿ ಮನೆಯಲ್ಲಿ ಹೆಚ್ಚಿನ ಖರ್ಚಿಲ್ಲದೆ ನಾವು ಮಾಡ್ಕೊಳ್ಬಹುದು. ಸೊ ಇದರಲ್ಲೂ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಸುತ್ತಮುತ್ತ ಹೆಚ್ಚಾಗಿ ಈ ಬೆಂಗಳೂರು ಬ್ಲೂ ಅನ್ನೋ ತಳಿ ಸಿಗುತ್ತೆ. ಸೊ ಇದು ಬೆಲೆ ತುಂಬಾ ಕಡಿಮೆ ಇರುತ್ತೆ. ಸೊ ಇದು ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನ ಯಾರು ಹೆಚ್ಚಾಗಿ ಹಸನಾಗಿ ತಿನ್ಲಿಕ್ಕೆ ಇಷ್ಟಪಡಲ್ಲ, ತಾಜಾ ರೂಪದಲ್ಲಿ ಬಳಸಲಿಕ್ಕೆ ಇಷ್ಟಪಡಲ್ಲ. ಒಂದು ಅದು ಹುಳಿ ಅಂಶ ಜಾಸ್ತಿ ಇರುತ್ತೆ, ಇನ್ನೊಂದು ಅದರಲ್ಲಿ ಬೀಜ ಇರುತ್ತೆ. ಬಟ್ ಅದರಿಂದಲೇ ನಾವು ತುಂಬಾ ಒಳ್ಳೆಯ ಉತ್ತಮ ಕ್ವಾಲಿಟಿ ಗುಣ ಇರೋಂತನ ಜ್ಯೂಸ್ ಅನ್ನ ತಯಾರು ಮಾಡಿಕೊಂಡು ಮನೆಯಲ್ಲಿ ಉಪಯೋಗಿಸ್ಕೊಳ್ಬಹುದು. ಸೊ ಇದನ್ನು ತುಂಬಾ ಸರಳವಾಗಿ ಮಾಡಬಹುದಾಗಿರುತ್ತೆ. ಸೊ ಅದು ಹೇಗೆ ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಅಂದ್ರೆ ಮೊದಲಿಗೆ ಏನ್ ಮಾಡಬೇಕು ಅಂತೀರಿ? ಮೊದಲನೇದಾಗಿ ಏನಪ್ಪಾ ಅಂದ್ರೆ ನಾವು ಸೂಕ್ತವಾದ ತಳಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಅಂದ್ರೆ ಇದಕ್ಕೆ ಸೂಕ್ತವಾದ ತಳಿ ಯಾವುದು ಅಂತೀರಿ? ತಳಿ ಅಂದ್ರೆ ನಾನು ಮೊದಲೇ ಹೇಳ್ದಂಗೆ, ಸೊ ಈ ದ್ರಾಕ್ಷಿಯಲ್ಲಿ ಬಣ್ಣ ಇರೋಂತ ದ್ರಾಕ್ಷಿ ಹೆಚ್ಚು ಪೋಷಕಾಂಶಗಳಿಂದ ಕೂಡಿರುತ್ತೆ. ಸೊ ನಾವು ಜ್ಯೂಸ್ ಅನ್ನ ಅಥವಾ ರಸವನ್ನ ಮಾಡಬೇಕು ಅಂದ್ರೆ ಬಣ್ಣ ಇರೋಂತ ದ್ರಾಕ್ಷಿಯನ್ನೇ ಆಯ್ದುಕೊಳ್ಬೇಕು. ಯಾಕೆಂದ್ರೆ ಬಣ್ಣ ಇಲ್ಲದ ದ್ರಾಕ್ಷಿಯಲ್ಲಿ ನಾವು ಅದನ್ನ ಕ್ರಶ್ ಮಾಡಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಸ್ಟೋರ್ ಮಾಡಿದ್ರೆ ಅದು ಕಂದು ಬಣ್ಣಕ್ಕೆ ತಿರುಗುತ್ತೆ. ಹಾಗಾಗಿ ಅದನ್ನ ಹೆಚ್ಚು ದಿನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ತರ ಬಣ್ಣ ಇರೋ ಅಂತನ ಬೆಂಗಳೂರು ಬ್ಲೂ ಅಥವಾ ಇದೇ ತರದ ಬೇರೆ ದ್ರಾಕ್ಷಿ ತಳಿಗಳನ್ನ ಮಾರ್ಕೆಟ್ ಅಲ್ಲಿ ಆ ಟೈಮ್ನಲ್ಲಿ ಯಾವ್ದು ಸಿಗುತ್ತೆ ಅದನ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಅದನ್ನ ನಾವು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಅದು ಪೂರ್ತಿ ಬಲ್ತು ಹಣ್ಣಾಗಿರ್ಬೇಕು. ಆ ತರದನ್ನ ನಾವು ತಗೊಳ್ಬೇಕು. ಸೊ ಅದಾದ ನಂತರ ಪ್ರತಿ ಗೊಂಚಲನ್ನು ಚೆನ್ನಾಗಿ ನೀರಿನಿಂದ ತೊಳಿಬೇಕು. ಇದು ತುಂಬಾ ಮುಖ್ಯ, ಯಾಕಂದ್ರೆ ದ್ರಾಕ್ಷಿ ಬೆಳೆಯಲ್ಲಿ ಅತಿ ಹೆಚ್ಚು ಪ್ರಮಾಣದ ಕೀಟನಾಶಕಗಳನ್ನು ಮತ್ತೆ ಔಷಧಿಗಳನ್ನು ಸಿಂಪರಣೆ ಮಾಡಿರ್ತಾರೆ. ಅದು ಸಿಪ್ಪೆಯಲ್ಲಿ ಹೆಚ್ಚಾಗಿ ಇರೋದ್ರಿಂದ ಕಡಿಮೆ ಅಂದ್ರೆ ಒಂದು 2-3 ಸಲ ಚೆನ್ನಾಗಿ ತೊಳೆಯೋದ್ರಿಂದ ಈ ಒಂದು ಕ್ರಿಮಿನಾಶಕದ ಏನು ಅಂಶ ಉಳಿದಿರುತ್ತೆ ಅದನ್ನ ತೊಳೆದು ಹೋಗಲಾಡಿಸ್ಕೋಬೇಕು. ಅದಾದ ನಂತರ ಅದನ್ನ ಗೊಂಚಲಿನಿಂದ ದ್ರಾಕ್ಷಿಯನ್ನ ಬಿಡಿಸ್ಕೊಳ್ಬೇಕು, ಅಂದ್ರೆ ಬಿಡಿಬಿಡಿಯಾಗಿ ಗೊಂಚಲಿನಿಂದ ಬೇರೆ ಮಾಡ್ಕೊಳ್ಬೇಕು. ಸೊ ಅದನ್ನ ಒಂದು ಸ್ಟೀಲ್ ಪಾತ್ರೆಯಲ್ಲಿ ತಗೊಂಡ್ಬಿಟ್ಟು, ಸೊ ಶುದ್ಧವಾದ ಕೈಯನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನ ಸುಮಾರಾಗಿ ಕ್ರಶ್ ಮಾಡಬೇಕು, ಕೈಯಿಂದ ಅದುಮಿ ಇದು ಮಾಡಬೇಕು, ಹಿಸಕ್ಬೇಕು. ಹೀಗೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣಿನಿಂದ ರಸ ಹೊರಗಡೆ ಬರುತ್ತೆ. ಸೊ ಈ ರೀತಿ ರಸ ಬಂದ ನಂತರ ಆ ದ್ರಾಕ್ಷಿಯನ್ನ ಆ ಪಾತ್ರೆಯನ್ನ ಒಂದು ಒಲೆಯ ಮೇಲೆ ಇಟ್ಟು ಸುಮಾರು 20 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇದು ಯಾಕಪ್ಪ ಅಂದ್ರೆ ನಾವು ಈ ರೀತಿ ಕುದಿಸೋದ್ರಿಂದ ಒಂದು ಈ ಒಂದು ಜ್ಯೂಸ್ ಅಥವಾ ರಸದ ಪ್ರಮಾಣ ಜಾಸ್ತಿ ಸುಲಭವಾಗಿ ಬರುತ್ತೆ. ಇದ್ರ ಜೊತೆಗೆ ನಾನು ಮೊದಲೇ ಹೇಳ್ದಂಗೆ ಈ ಏನು ಸಿಪ್ಪೆಯಲ್ಲಿ ಈ ಆಂಟಿ ಆಕ್ಸಿಡೆಂಟ್ಸ್ ಅಥವಾ ಪಿಗ್ಮೆಂಟ್ಸ್ ಏನಿದೆ ಅದು ಹೆಚ್ಚಾಗಿ ಸಿಪ್ಪೆಯಲ್ಲಿ ಇರುತ್ತೆ. ನಾವು ಅದು ಬಿಸಿ ಮಾಡಿ ಕಾಯಿಸೋದ್ರಿಂದ ಸುಲಭವಾಗಿ ಅದು ರಸಕ್ಕೆ ಬರುತ್ತೆ. ಸೊ ಹಾಗಾಗಿ ಒಂದು 15-20 ನಿಮಿಷ ಕಾಯಿಸ್ಬಿಟ್ಟು ಆಮೇಲೆ ಒಂದು ಶುದ್ಧವಾದ ತೆಳುವಾದ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡಬೇಕು. ಸೊ ಹೀಗೆ ಮಾಡೋದ್ರಿಂದ ನಮಗೆ ಶುದ್ಧ ರಸ ಹೊರಗಡೆ ಬರುತ್ತೆ ಮತ್ತೆ ಸಿಪ್ಪೆ ಮತ್ತು ಬೀಜ ಆ ಒಂದು ಬಟ್ಟೆಯಲ್ಲೇ ಉಳ್ಕೊಳ್ಳುತ್ತೆ. ಹೌದು, ಅದನ್ನ ಏನ್ ಮಾಡಬಹುದು ಅಂತಾರೆ ಸಿಪ್ಪೆ ಮತ್ತು ಬೀಜವನ್ನ? ಅದನ್ನ ಸಾಮಾನ್ಯವಾಗಿ ನಾನು ಮೊದಲೇ ಹೇಳಿದಂಗೆ ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರ್ತವೆ. ಸೊ ಅದನ್ನ ಸೀಡ್ ಇಂದ ಅದು ಆಂಟಿ ಆಕ್ಸಿಡೆಂಟ್ ಎಕ್ಸ್ಟ್ರಾಕ್ಟ್ ಮಾಡೋದು ಅಥವಾ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದು ಅಥವಾ ಮತ್ತೆ ಅದರಿಂದ ಬೇರೆ ತರ ಟ್ಯಾನಿನ್ ಅಥವಾ ವಿನೆಗರ್ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡಬಹುದು. ಬಟ್ ಇದನ್ನ ಮನೆಯಲ್ಲಿ ಮಾಡ್ತಾ ಇದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಇದ್ರ ಪ್ರಮಾಣ ಜಾಸ್ತಿ ಇರೋದಿಲ್ಲ. ನಾವು ಮುಖ್ಯವಾಗಿ ಏನು ಒಂದು ನಾವು ಜ್ಯೂಸ್ ಅಥವಾ ರಸ ಬಂದಿರುತ್ತೆ ಅದರಿಂದ ಈ ಸ್ಕ್ವಾಶ್ ಅಥವಾ ಸಾಂದ್ರೀಕೃತ ಪಾನೀಯವನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ತಿಳಿಸ್ತೀನಿ. ಸೊ ಹೇಗೆ ಮಾಡೋದು ಅಂತ ಈಗ ರಸವನ್ನ ನಾವು ಬೇರ್ಪಡಿಸ್ಕೊಂಡಿದೀವಿ, ಮುಂದೆ ಏನ್ ಮಾಡ್ಬೇಕು? ಮುಂದೆ ಏನ್ ಮಾಡಿ ಈಗ ನಾವು ಈ ರೀತಿ ರಸವನ್ನ ಬೇರ್ಪಡಿಸ್ಕೊಂಡ ನಂತರ ಅದು ಎಷ್ಟು ರಸ ಬಂದಿದೆ ಅಂತ ಅದನ್ನ ತೂಕ ಮಾಡಬೇಕು ಅಥವಾ ಎಷ್ಟು ವಾಲ್ಯೂಮ್ ಬಂದಿದೆ ಅಂತ ಅದನ್ನ ನಾವು ಮೆಷರ್ ಮಾಡ್ಕೊಳ್ಬೇಕು. ಈಗ ಉದಾಹರಣೆಗೆ ನಮಗೆ 1 ಕೆಜಿ ಅಥವಾ 1 ಲೀಟರ್ ಅಷ್ಟು ರಸ ಬಂದಿದೆ ಅಂತ ತಿಳ್ಕೊಳ್ಳೋಣ. ಸೊ ನಾವು ಇದರಿಂದ ನಾವು ಪಾನೀಯ ಮಾಡಬೇಕು ಅಂದ್ರೆ ಇದಕ್ಕೆ ನಾವು 3 ಲೀಟರ್ನಷ್ಟು ಸಕ್ಕರೆ ಪಾನೀಯ ಮಾಡ್ಕೊಳ್ಬೇಕು. ಅಂದ್ರೆ 1:3 ಪ್ರತಿ 1 ಕೆಜಿ ನಾವು ಪಡ್ಕೊಂಡಿರೋ ಅಂತ ರಸಕ್ಕೆ 3 ಕೆಜಿಯಷ್ಟು ಸಕ್ಕರೆ ಪಾನೀಯ ಬೇಕಾಗುತ್ತೆ. ಸೊ ಇದನ್ನ ನಾವು ಹೇಗೆ ಮಾಡೋದಂತ ಹೇಳ್ತೀನಿ. ಫಸ್ಟ್ ಈ ತರ ರಸನ ಎಕ್ಸ್ಟ್ರಾಕ್ಟ್ ಮಾಡಿ ಒಂದ್ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಅದಾದ ನಂತರ ಸಪರೇಟ್ ಆಗಿ ಇನ್ನೊಂದು ಪಾತ್ರೆಯಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ಸೊ ನಾನು ಮೊದಲೇ ಹೇಳ್ದಂಗೆ 1 ಕೆಜಿ ಅಂತಿದ್ರೆ 3 ಕೆಜಿ ಬೇಕು. ಇದನ್ನ ಮಾಡ್ಲಿಕ್ಕೆ 2.25 ಕೆಜಿಯಷ್ಟು ಸಕ್ಕರೆನ ಒಂದು ಸ್ಟೀಲ್ ಪಾತ್ರೆಯಲ್ಲಿ ತಗೊಳ್ಬೇಕು. ಇದಕ್ಕೆ 1/4 ಲೀಟರ್ ನೀರನ್ನ ಹಾಕಬೇಕು. ಈ ಶುದ್ಧವಾದ ಕುಡಿಯ ನೀರನ್ನ ಹಾಕಬೇಕು. ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಬೇಕು. ಇದು ಕುದಿ ಬರೆಯವರೆಗೆ ಕಾಯಿಸ್ಬೇಕು. ಸೊ ಈ ಸಕ್ಕರೆ ಪಾಕ ಕುದಿಲಿಕ್ಕೆ ಪ್ರಾರಂಭವಾದಾಗ ಸೊ ಅದಕ್ಕೆ ನಾವು ಸಿಟ್ರಿಕ್ ಆಸಿಡ್ ಅಥವಾ ನಿಂಬುಪ್ಪು ಅಂತ ಏನ್ ಹೇಳ್ತೀವಿ, ಸೊ ಅದನ್ನ ಹಾಕೊಳ್ಬೇಕಾಗುತ್ತೆ. ಸೊ ಇದು ಎಷ್ಟು ಹಾಕಬೇಕು ಅಂದ್ರೆ, ನಾವು 1 kg ರಸದಿಂದ ಮಾಡ್ತಾ ಇದ್ರೆ ಸೊ ನಾವು ಸುಮಾರು 18-20 grams ಅಷ್ಟು ನಿಂಬುಪ್ಪನ್ನ ಸ್ಪೂನ್ ಸಹಾಯದಿಂದ ಆಗ್ಬಹುದು ಅಥವಾ ತೂಕ ಮಾಡಿ ಒಂದು ಲೋಟಕ್ಕೆ ಹಾಕೊಳ್ಬೇಕು. ಇದಕ್ಕೆ ಒಳ್ಳೆಯ ಶುದ್ಧವಾದ ಕುಡಿಯ ನೀರನ್ನ ಒಂದು 1/2 cup ಅಷ್ಟು ಹಾಕಿ ಸೊ ಇದನ್ನ ಪೂರ್ತಿ ಕರಗಿಸ್ಕೊಳ್ಬೇಕು. ಈ ಕರಗಿದ ನಿಂಬುಪ್ಪನ್ನ ನಾವು ಈಗ ಕುದಿತಾ ಇರೋಂತ ಸಕ್ಕರೆ ಪಾಕಕ್ಕೆ ಹಾಕಿ ಚೆನ್ನಾಗಿ ಅದರಲ್ಲಿ ಮಿಶ್ರಣ ಮಾಡಬೇಕು. ಸೊ ಮಿಶ್ರಣ ಮಾಡಿದ ನಂತರ ಇನ್ನೂ ಒಂದು 5 ನಿಮಿಷ ಅದನ್ನ ಕಾಯಲಿಕ್ಕೆ ಬಿಡಬೇಕು. ಇದು 5 ನಿಮಿಷ ಆದ ನಂತರ ಸಕ್ಕರೆ ಮತ್ತೆ ನಿಂಬುಪ್ಪು ಎಲ್ಲ ಈ ಒಂದು ನೀರಿನಲ್ಲಿ ಪೂರ್ಣವಾಗಿ ಕರಗಿ ಹೋಗಿರುತ್ತೆ. ಸೊ ಇದನ್ನ ಒಂದು ಜರಡಿಯಲ್ಲಿ ಅಥವಾ ತೆಳುವಾದ ಬಟ್ಟೆಯಲ್ಲಿ ಹಾಕಿ ಸೋಸ್ಕೊಳ್ಬೇಕು. ಹೀಗೆ ಸೋಸುವುದರಿಂದ ಸಕ್ಕರೆಯಲ್ಲಿ ಇದ್ದಂತ ಕಲ್ಮಶ ಅಥವಾ ಬೇರೆ ಹಣ್ಣಿನಿಂದ ಏನಾದ್ರು ಸಿಪ್ಪೆ ಗಿಪ್ಪೆ ಉಳ್ಕೊಂಡಿದ್ರೆ ಅದೆಲ್ಲ ಹೋಗ್ಬಿಟ್ಟು ನಮಗೆ ಶುದ್ಧವಾದ ಸಕ್ಕರೆ ಪಾಕ ಸಿಗುತ್ತೆ. ಸೊ ಇದು ತುಂಬಾ ಬಿಸಿ ಇರುತ್ತೆ. ಸೊ ಇದನ್ನ ನಾವು ಒಂದು ಕಡೆ ಆರ್ಲಿಕ್ಕೆ ಇಡಬೇಕು. ಸೊ ಇದು ನಾವು ಪೂರ್ತಿಯಾಗಿ ಆರುವವರೆಗೆ ಹಣ್ಣಿನ ರಸದ ಜೊತೆಗೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬಾರದು. ಹೌದು ಹೌದು. ಸೊ ಇದು ಈಗ 2 steps ಆಯ್ತು. ಒಂದು ಹಣ್ಣಿನ ರಸವನ್ನ ಬೇರ್ಪಡಿಸಿಕೊಂಡಿದ್ದು, ಇನ್ನೊಂದು ಈ ಸಕ್ಕರೆ ದ್ರಾವಣವನ್ನ ತಯಾರಿಸಿಕೊಂಡಿದ್ದು. ಇದರಲ್ಲಿ 3ನೇ ಹಂತ ಅಂದ್ರೆ ಇವೆರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಬಾಟ್ಲಿ ಮಾಡೋದಂತದ್ದು ಬರುತ್ತೆ. ಸೊ ಈಗ ಏನ್ ಮಾಡಿದೀವಿ, ನಾವು 1 kg ರಸ ಇದೆ, 3 kg ಸಕ್ಕರೆ ಪಾಕ ಇದೆ. ಸೊ ಈಗ ನಾವು ನಿಧಾನವಾಗಿ ಈ ಸಕ್ಕರೆ ಪಾಕವನ್ನ, ಪೂರ್ತಿ ಆರಿದಂತ ಸಕ್ಕರೆ ಪಾಕವನ್ನ ಈ ರಸಕ್ಕೆ ಹಾಕುತ್ತಾ ಚೆನ್ನಾಗಿ ಮಿಶ್ರ ಮಾಡಬೇಕು. ಸೊ ಇಲ್ಲಿ ನಾವು ಒಂದೇನೆ ಏನಪ್ಪ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಈ ಒಂದು ಸಕ್ಕರೆ ಪಾಕವನ್ನ ಒಂದೇ ಸಾರಿ ಸುರಿದು ಬಿಡಬಾರ್ದು. ಹಾಗೆ ಸುರಿದ್ರೆ ಅದು ಸರಿಯಾಗಿ ಪೂರ್ಣವಾಗಿ ಮಿಕ್ಸ್ ಆಗಲ್ಲ, ಮಿಶ್ರಣ ಆಗಲ್ಲ. ಹಾಗಾಗಿ ಸೊ ಈ ಪಾತ್ರೆಯಲ್ಲಿರೋಂತ ರಸಕ್ಕೆ ಮೇಲಿನಿಂದ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಪಾಕವನ್ನ ಒಂದು ಕೈಯಿಂದ ಹಾಕ್ತಾ ಇನ್ನೊಂದು ಕೈಯಿಂದ ಒಂದು ದೊಡ್ಡ ಸೌಟಿಂದ ಚೆನ್ನಾಗಿ ಮಿಶ್ರಣ, ಹೌದು, ಮಿಶ್ರಣ ಮಾಡಬೇಕು. ಸೊ ಈ ತರ ಪೂರ್ತಿ ಎರಡನ್ನು ಒಂದಕ್ಕೊಂದು ಮಿಕ್ಸ್ ಆದ ನಂತರ ಸೊ ನಮಗೆ ಇದು ಒಂದು ಪಾನೀಯ ತಯಾರಾಗುತ್ತೆ. ಈ ಪಾನೀಯವನ್ನ ನಾವು ಅವತ್ತೇ ಅಥವಾ ಮುಂದಿನ ದಿನವೇ ಪೂರ್ತಿಯಾಗಿ ಉಪಯೋಗಿಸ್ಕೊಳ್ತೀವಿ ಅಂದ್ರೆ ಸೊ ಅದಕ್ಕೆ ಯಾವುದೇ ವಿಧವಾದ ರಾಸಾಯನಿಕ ಸಂರಕ್ಷಕವನ್ನ ಹಾಕಬೇಕಾದ ಅವಶ್ಯಕತೆ ಇರಲ್ಲ. ಸೊ ಇದನ್ನೇ ನಾವು 3 ತಿಂಗಳು ಅಥವಾ 6 ತಿಂಗಳು ಅಥವಾ 1 ವರ್ಷದವರೆಗೂ ಶೇಖರಣೆ ಮಾಡಿ ಇಟ್ಟುಕೊಳ್ಬೇಕು ಅಂದ್ರೆ ಸೊ ಇದಕ್ಕೆ ನಾವು ರಾಸಾಯನಿಕ ಸಂರಕ್ಷಕವನ್ನ ಹಾಕಬೇಕು. ಸೊ ಈ ರಾಸಾಯನಿಕ ಸಂರಕ್ಷಣದಲ್ಲಿ ಮುಖ್ಯವಾಗಿ 2 ಬರುತ್ತೆ. ಒಂದು ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಂತ ಹೇಳ್ತೀವಿ, ಇನ್ನೊಂದು ಸೋಡಿಯಂ ಬೆಂಜೋಯೇಟ್ ಅಂತ ಹೇಳ್ತೀವಿ. ಸೊ ನಾವು ಈ ಒಂದು ದ್ರಾಕ್ಷಿಯ ಪಾನೀಯದಲ್ಲಿ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅನ್ನ ಉಪಯೋಗಿಸ್ಲಿಕ್ಕೆ ಬರಲ್ಲ. ಯಾಕಪ್ಪ ಅಂದ್ರೆ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಅಂತ ಒಂದು ಅನಿಲ ಉತ್ಪತ್ತಿಯಾಗಿ ಅದು ಪ್ರಿಸರ್ವೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದು ಏನಾಗುತ್ತೆ ಅಂದ್ರೆ ಈ ದ್ರಾಕ್ಷಿಯ ಏನು ಆಂಥೋಸಯನಿನ್ ಕಲರ್ ಇದೆ ಅದ್ರ ಜೊತೆಗೆ ರಿಯಾಕ್ಟ್ ಆಗಿ ಅದು ಕಲರ್ ಫೇಡ್ ಆಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ನಾವು ಹಣ್ಣು ತರಕಾರಿಯಿಂದ ಮಾಡಿದಂತ ಸಂಸ್ಕರಿತ ಪದಾರ್ಥ ಟೊಮ್ಯಾಟೋದಿಂದ ಆಗಿರ್ಲಿ ಅಥವಾ ದಾಳಿಂಬೆ ಅಥವಾ ದ್ರಾಕ್ಷಿ, ಈ ಒಂದು ಪರ್ಪಲ್ ಕಲರ್ ಏನಿತ್ತೆ ಅಲ್ಲಿ ನಾವು ಕೇವಲ ಸೋಡಿಯಂ ಬೆಂಜೋಯೇಟ್ ಮಾತ್ರ ಉಪಯೋಗಿಸ್ಕೊಳ್ಬೇಕು. ಸೊ ನಾವು ಇಲ್ಲಿ ದ್ರಾಕ್ಷಿಯಲ್ಲಿ ಈಗ ಸೋಡಿಯಂ ಬೆಂಜೋಯೇಟ್ ಅನ್ನು ಉಪಯೋಗಿಸ್ಬೇಕು. ಇದು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಂದ್ರೆ, ಸೊ ಈಗ ನಾವು ಏನು 1 kg ರಸ ಇದೆ, 3 kg ಅಷ್ಟು ಸಕ್ಕರೆ ಪಾಕ ಇದೆ, ಅಂದ್ರೆ ಸುಮಾರು 3.75-4 kg ಅಷ್ಟು ನಮಗೆ ಪಾನೀಯ ರೆಡಿ ಆಗಿದೆ. ಸೊ ಈ 4 kg ನಾವು ಪ್ರತಿ ಕೆಜಿಗೆ ಸುಮಾರು 300 mg ನಂಗೆ, ಸೊ ಅಂದ್ರೆ 4 kg 1200 mg ಅಂದ್ರೆ 1.2 gram ನಷ್ಟು ಸೋಡಿಯಂ ಬೆಂಜೋಯೇಟ್ ಅನ್ನು ತಗೊಂಡು ಮತ್ತೆ ಒಂದು ಸ್ಟೀಲ್ ಕಪ್ ಅಲ್ಲಿ ತಗೊಂಡು ಅದಕ್ಕೆ ಒಂದು 1/2 cup ಅಷ್ಟು ನೀರ್ ಹಾಕಿ, ಸೊ ಅದು ಕುಡಿಯ ನೀರ್ ಆಗಿರ್ಬೇಕು, ಚೆನ್ನಾಗಿ ಕರಗಿಸ್ಕೊಂಡು ಅದು ಕರಗಿದ ನಂತರ ನಮ್ದು ಏನು ಈಗ ತಯಾರಾದ ಪಾನೀಯ ಇದೆ ಅದರೊಳಗಡೆ ಹಾಕ್ಬಿಟ್ಟು ಪೂರ್ತಿಯಾಗಿ ಮಿಶ್ರಣ ಮಾಡಬೇಕು. ಸೊ ಇದು ನಾವು ಈ ಒಂದು ರಾಸಾಯನಿಕ ಸಂರಕ್ಷಕ ಅಂತ ಹೇಳಿದ್ನಲ್ಲ, ನಾವು ಅದ್ರ ಬಗ್ಗೆ ಜಾಗೃತೆ ವಹಿಸ್ಬೇಕು. ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಬೇಕು, ಅದು ಜಾಸ್ತಿ ಉಪಯೋಗಿಸಬಾರದು. ಯಾಕೆಂದ್ರೆ ತಮಗೆ ಈ ದ್ರಾಕ್ಷಿಯ ಒಂದು ಪೌಷ್ಟಿಕತೆ ಮತ್ತೆ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಐ.ಎನ್. ದೊರೆಯಪ್ಪಗೌಡ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845-46-1143. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845-46-1143. ತುಂಬ ಸಂತೋಷ ಡಾಕ್ಟರ್ ದೊರೆಯಪ್ಪಗೌಡ ಅವರೇ.

इंडिया गेट वॉर मेमोरियल लिए जाएंगे, जहां पर आज भारत के माननीय प्रधानमंत्री श्री नरेंद्र मोदी सुभाष चंद्र बोस आपदा प्रबंधन पुरस्कारों का वितरण करेंगे। और ये कार्यक्रम राष्ट्रीय आपदा प्रबंधन प्राधिकरण और भारत की कला मंत्रालय द्वारा मनाया जा रहा है। और इस कार्यक्रम को आप तक पहुंचाएंगे मेरे साथी कमेंटेटर संजीव दोसाज और मैं कौशिक राय। संजीव जी, आज नेताजी सुभाष चंद्र बोस जी की 125वीं जयंती है। आज ही के दिन उनका जन्म उड़ीसा के कटक में हुआ था, मेधावी छात्र, आईसीएस ऑफिसर, और उसके बाद उन्होंने नौकरी करने के बजाय, एक नौकरशाह बनने के बजाय, उन्होंने अपने आप को देश के लिए समर्पित कर दिया। सभी जानते हैं कि आज माननीय प्रधानमंत्री जी नेताजी का एक होलोग्राम प्रतिमा का भी निवारण करेंगे इंडिया गेट पर। थैंक यू कौशिक। टिल द टाइम द स्टैचू ऑफ द नेताजी इज इंस्टॉल्ड, अ होलोग्राम वुड बी inaugurated by the Honorable Prime Minister Shri Narendra Modi. And this, finally, when this statue is constructed, this would be a granite statue, and it would be a magnificent, a tribute to the great son of India who sacrificed his life in getting freedom for this country. Yes, absolutely. Jaise ki sabhi jante hain ki Netaji ne जुलाई 1943 में आज़ाद हिंद फौज का गठन किया था, और सबसे पहली बार संजीव जी भारत की प्रोविजनल